ರಂಗದೊಳಗ ನಮ್ಮ ಕೊರಳ ಕೊವ್ವ ತರ ಬಿಡಿಸವರಾರಿಲ್ಲನ ಸರ್ಪದ ಬಾಯೊಳು ಕಪ್ಪಿ ಸಿಕ್ಕಿದಾಗ ನೊನಕ ಜಪಸ್ತೈತ್ರಣ ರಂಗದೊಳಗ ನಮ್ಮ ಕೊರಳ ಕೊವ್ವ ತರ ಬಿಡಿಸವರಾರಿಲ್ಲನ ಮತ್ತೊಂದಕ್ಕೆ ಪಣ ಕಟ್ಟಿತು ಚಿತ್ತಕ ತರಬೇಕಣ ಮತ್ತೊಂದಕ್ಕೆ ಪಣ ಕಟ್ಟಿತು ಚಿತ್ತಕ ತರಬೇಕಣ ಚಿತ್ತಕ್ಕೆ ತಂದು ಅಂದಿಲಿಂದು ಗೊತ್ತಿಲಿರಬೇಕಣ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ನೆನಿಬೇಕಣ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ನೆನಿಬೇಕಣ ಗಟ್ಟಿಯಾಗಿ ನೆನೆದು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಗಟ್ಟಿಯಾಗಿ ನೆನೆದು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಬುಡು ಬುಡು ಬುಡು ಬುಡು ಮುಡು ಮೇಲಾಯಿತು ನಡುವೆ ಹೋಗ ತೀರಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ನಾಯಂಬುದು ನರಕದ ಪ್ರಾಪ್ತಿ ಗರ್ವದ ಮಾತೊಂದು ಬಿಡಬೇಕು ನಾಯಂಬುದು ನರಕದ ಪ್ರಾಪ್ತಿ ಗರ್ವದ ಮಾತೊಂದು ಬಿಡಬೇಕು ಸದ್ಗುರುವಿನ ಭರತ ಮತ್ತಾರಿಲ್ಲ ಪಾದಕ ಚಿತ್ತೊಂದಿಡಬೇಕು ಸದ್ಗುರುವಿನ ಭರತ ಮತ್ತಾರಿಲ್ಲ ಪಾದಕ ಚಿತ್ತೊಂದಿಡಬೇಕು ಬಿಸಲಿಗ ನಿಂತವ ನೆರಳಿಗೆ ಕರೆದು ಹಸುಗುಸಿ ನಂಗ ಮಾತಾಡಬೇಕು ಬಿಸಲಿಗ ನಿಂತವ ನೆರಳಿಗೆ ಕರೆದು ಹಸಗುಸಿ ನಂಗ ಮಾತಾಡಬೇಕು ಹಸದಿನಂದರ ಭೋಜನ ಕೊಟ್ಟು ವಿಷಗುಣವೆಲ್ಲ ಮರಿಬೇಕು ಹಸದಿನಂದರ ಭೋಜನ ಕೊಟ್ಟು ವಿಷಗುಣವೆಲ್ಲ ಮರಿಬೇಕು ನೆರಮನಿ ಹೆಣ್ಣು ಮಕ್ಕಳೆದುರಿಗೆ ಬಂದರೆ ತಾಯಿ ಸರಿ ಅಂತನಬೇಕು ನೆರಮನಿ ಹೆಣ್ಣು ಮಕ್ಕಳೆದುರಿಗೆ ಬಂದರೆ ತಾಯಿ ಸರಿ ಅಂತನಬೇಕು ತನ್ನ ದೇಹವ ತಾನೇನೊಂದರೆ ಅವನಿಗೆ ಸಾಧು ಅನಬೇಕು ತನ್ನ ದೇಹವ ತಾನೇನೊಂದರೆ ಅವನಿಗೆ ಸಾಧು ಅನಬೇಕು ಕರಾರು ಕಾಗದ ಸಣದು ಪತ್ತರ ಯಾತಕ ಬರಬರದಿಡಬೇಕು ಕರಾರು ಕಾಗದ ಸನದು ಪತ್ತರ ಯಾತಕ ಬರ ಬರದಿಡಬೇಕೋ. ಬಡತನ ಬಂದರೆ ಅಷ್ಟೇ ಹೋಯ್ತು ವಚನಕ್ಕೆ ಪ್ರಾಣ ಕೊಡಬೇಕೋ. ಬಡತನ ಬಂದರೆ ಅಷ್ಟೇ ಹೋಯ್ತು ವಚನಕ್ಕೆ ಪ್ರಾಣ ಕೊಡಬೇಕೋ. ಕೆಂಡರು ಮಕ್ಕಳು ಬದುಕು ಬಾಳ್ಯವು ಇದು ನಂದಂತೆ ಹ್ಯಾಂಗನಬೇಕೋ. ಕೆಂಡರು ಮಕ್ಕಳು ಬದುಕು ಬಾಳ್ಯವು ಇದು ನಂತಂದ ಹ್ಯಾಂಗನಬೇಕೋ. ಶಿವ ಕರೆದ ಕಾಲಕ ಮೇಲಕ ಹೋಗಿ ಒಂದಿನ ಜಡತಿ ಕೊಡಬೇಕೋ. ಶಿವ ಕರೆದ ಕಾಲಕ ಮೇಲಕ ಹೋಗಿ ಒಂದಿನ ಜಡತಿ ಕೊಡಬೇಕೋ. ಊರ್ವರೆಗಿರುವುದು ಮೂರ್ಮಳ ಜಾಗ ಅದು ಒಂದು ನಂದಂತನಬೇಕೋ. ಊರ್ವರೆಗಿರುವುದು ಮೂರ್ಮಳ ಜಾಗ ಅದು ಒಂದು ನಂದಂತನಬೇಕೋ. ಮೂರ ಕಾಲಿನ ಜೋಪಡಿಯೊಳಗ ಗುಜರಣಿ